ಇಂದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲೇ ಕೊಳೆ ರೋಗ ಬರದಂತೆ ISI ಗುರುತಿನ BCI ಬ್ರ್ಯಾಂಡಿನ ಮೈಲು ತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ಕಾರ್ಯಕ್ರಮ ಆರಂಭ. ಆಹಾರ ಆರೋಗ್ಯ. ವಿರಾಜಪೇಟೆ ತಾಲೂಕು ಬಿರುನಾಣಿ ಗ್ರಾಮದ ಕಳಕಂಡ ತಿಮ್ಮಯ್ಯ ಅವರ ಜೊತೆಗೆ ನಾವು ಮಾತನಾಡುತ್ತಿದ್ದೀವಿ. ಶ್ರೋತೃಗಳೇ, 87 ವರ್ಷ ವಯಸ್ಸಿನಲ್ಲೂ ಹುರುಪಿನಿಂದ ಆಸಕ್ತಿಯಿಂದ ತಿಮ್ಮಯ್ಯನವರು ತಮ್ಮನ್ನು ತೊಡಸಿಕೊಂಡಿದ್ದಾರೆ. ಈಗಲೂ ತೋಟದ ಸಂಪರ್ಕ, ಕೃಷಿ ಕೆಲಸಗಳ ನಂಟು ಅವರಿಗಿದೆ. ಏನು ಹೇಳ್ತಾರೆ ಈ ವಯಸ್ಸಿನಲ್ಲಿ ಹೇಗಿದೆ ಅವರ ಜೀವನ ಕ್ರಮಗಳು, ಹೇಗೆ ಸಾಗಿದೆ ಅವರ ಕೆಲಸಗಳನ್ನೋದ್ರ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ವಿಚಾರಗಳನ್ನು ಪ್ರಸಾರ ಮಾಡ್ತಿದ್ದೀವಿ. ತಿಮ್ಮಯ್ಯನವರೇ ನಮಸ್ಕಾರ. ನಮಸ್ಕಾರ ಸರ್. ತಾವು ಓದಿದ್ದು ಏನು? ನಾನು SLC ವರೆಗೆ ಓದಿದ್ದೇನೆ ಸರ್. ಎಲ್ಲಿ ಓದಿದ್ರಿ? ನಾವು ಮೊದಲು ಪ್ರೈಮರಿ ಎಜುಕೇಶನ್ ಬಿರ್ರಾಣಿಯಲ್ಲಿ, ಮತ್ತೆ TCT ಏರಿಯಲ್ಲಿ, ಅವಾಗ ಶ್ರೀಮಂಗಲದಲ್ಲಿರುವ ಶಾಲೆ ಇತ್ತು ಹೈಸ್ಕೂಲು, ಅಲ್ಲಿ ಮಾಡಿದೆ. ಮತ್ತೆ ವಿದ್ಯಾಭ್ಯಾಸ ಮುಗಿಸಿದೆ. ಆಮೇಲೆ ಏನೇನು ಕೆಲಸ ಮಾಡ್ಕೊಂತ ಬಂದ್ರಿ ಹೇಳಿ? ಅಲ್ಲಿಂದ ನಾನು ಮನೆಯಲ್ಲೇ ಇದ್ದದ್ದು, ಮತ್ತೆ ಜೇನು ಕೃಷಿ ಟ್ರೈನಿಂಗ್ಗೆ ಭಾಗಮಂಡಲಕ್ಕೆ ಹೋದೆ. ಅಲ್ಲಿ ಟ್ರೈನಿಂಗ್ ತಕೊಂಡು ಪುನಃ ಮನೆಗೆ ಬಂದೆ. ಮನೆಯಲ್ಲಿ ಒಂದು ವರ್ಷ ಇತ್ತು. ಮಾರನೇ ವರ್ಷದಲ್ಲಿ ಜೇನು ಕೃಷಿಯಲ್ಲಿ ಖಾದಿ ಬೋರ್ಡಿನವರು ನನ್ನನ್ನು ಜೇನು ಕೃಷಿ ಪ್ರಚಾರಕನಾಗಿ ಮಾಡಿದ್ರು. ಅಲ್ಲಿಂದ ಇಡೀ ಕೊಡಗಿನಲ್ಲಿ ಕೆಲಸ ಮಾಡಿದ್ದೇನೆ ಜೇನು ಕೃಷಿಯಲ್ಲಿ. ಜೇನು ಕೃಷಿಯನ್ನು ಯಾವ ರೀತಿ ಮಾಡಬೇಕು, ನವೀನ ರೀತಿಯಲ್ಲಿ ಜೇನು ಪೆಟ್ಟಿಗೆಯನ್ನು ಇಟ್ಟು ಅಂತ ಹೇಳುದನ್ನೆಲ್ಲ ಜನರಿಗೆ ತಿಳಿಸ್ಬೇಕಂತೇಳಿ ನಮ್ಮನ್ನು ಫೀಲ್ಡ್ ಮ್ಯಾನ್ ಅಂತೇಳಿ ಅಪಾಯಿಂಟ್ಮೆಂಟ್ ಕೊಟ್ರು ಅವರು. ಮತ್ತೆ ಭಾಗಮಂಡಲ ಸೊಸೈಟಿಯಲ್ಲಿ ಮೊದಲಿದ್ದದ್ದು. ಮತ್ತೆ ಕೊಡಗಿನಲ್ಲಿ ದಕ್ಷಿಣ ಕೊಡಗು ಮತ್ತೆ ಉತ್ತರ ಕೊಡಗು ಅಂತೇಳಿ ವಿರಾಜಪೇಟೆ ಜೇನುಮೇಣ ಸಹಕಾರ ಸಂಘದಲ್ಲಿ ಬಂದು ಸೇರಿದೆ. ಅಲ್ಲಿ 20 ವರ್ಷಗಳ ಸರ್ವಿಸ್ ಅನ್ನು ಕೊಟ್ಟೆ ನಾನು. ಮತ್ತೆ ಕೊಡಗಿನಲ್ಲಿ ಎಲ್ಲಾ ಕಡೆಯಲ್ಲಿ ಅಂದ್ರೆ ತೋಳೂರು ಶೆಟ್ಟಳ್ಳಿ, ಸೋಮಾರ್ಪೇಟೆ, ಭಾಗಮಂಡಲ, ನೆಲ್ಜಿ, ನಾಪೋಕ್ಲು, ಕಕ್ಕಬ್ಬೆ, ವಿರಾಜಪೇಟೆ, ಹೆಗ್ಗಳ, ಕೊಡ್ಲಿಪೇಟೆ ಎಲ್ಲ ಕಡೆಯನ್ನು ಕೆಲಸ ಮಾಡಿದ್ದೇನೆ. ಜೇನು ಕೃಷಿಯಲ್ಲಿ ತಾವು ವಿಚಾರಗಳನ್ನ ಪ್ರಚಾರ ಮಾಡೋ ಸಲುವಾಗಿ, ಜನಗಳಿಗೆ ವಿಚಾರ ತಿಳಿಸೋ ಸಲುವಾಗಿ ಕೆಲಸ ಮಾಡಿದ್ರಲ್ಲ, ಒಟ್ಟು ಎಷ್ಟು ವರ್ಷಗಳ ಕಾಲ ಸೇವೆ ಮಾಡಿದಂಗಾಯ್ತು? 20 ವರ್ಷಗಳ ಕಾಲ ಮಾಡಿದ್ದೇನೆ ಸರ್. 59ನೇ ಇಸವಿಯಲ್ಲಿ ನಾನು ಸೇರಿದ್ದು, ಮತ್ತೆ 80ನೇ ಇಸವಿಯಲ್ಲಿ ನಾನು ಅದನ್ನು ವಾಲಂಟಿಯರ್ ಆಗಿ ರಿಟೈರ್ಮೆಂಟ್ ತಕೊಂಡೆ. ಓಹೋ. ಮತ್ತೆ ಕಡೆಯದಾಗಿ ಶೆಟ್ಟಿಗೇರಿಯಲ್ಲಿ ಒಂದು ಟ್ರೈನಿಂಗ್ ಸಹ ಕೊಟ್ಟಿದ್ದೇನೆ. ಮತ್ತೆ ಕೊಡಗಿನಲ್ಲಿ ಅಲ್ಲಲ್ಲಿ ಜಗಮಳ್ಳೂರು, ಬಿರುನಾಣಿ, ಬೀರುಗ ಇಲ್ಲೆಲ್ಲ ಶಿಬಿರಗಳನ್ನು ನಡೆಸಿದ್ದೇನೆ ಒಂದೊಂದು ವಾರ. ಅದು ಸೊಸೈಟಿಯ ಕೈ ಕೆಳಗೆ ನಾವು ಕೆಲಸ ಮಾಡಿದ್ರಿಂದ ಅವರು ಹೇಳಿದಾಗೆ ನಾವು ಒಂದು ವಾರದ ಒಳಗೆ ನವೀನ ರೀತಿಯ ಜೇನು ಕೃಷಿಯ ಬಗ್ಗೆ ತರಬೇತಿಯನ್ನು ಕೊಡಬೇಕಿತ್ತು, ಹಾಗೆ ಮಾಡಿದೆ. ಕೃಷಿಯ ಮೇಲೆ ನಮಗೆ ತುಂಬಾ ಅಭಿಮಾನ ಇತ್ತು. ಜೇನು ಕೃಷಿ ನಾನು ಬರೇ ಉದ್ಯೋಗಕ್ಕಾಗಿ ಮಾಡಿದ್ದಲ್ಲ, ಅದರಿಂದ ನನ್ನ ಜೀವನವನ್ನು ಸುಧಾರಣೆ ಮಾಡಿಕೊಂಡೆ. ಹೇಗೆ ಅಂದ್ರೆ, ಜೇನು ನೊಣ ಯಾವಾಗಲೂ ಸ್ವಾಮಾರಿಯಾಗಿ ಇರದೆ ಅದು ಕೆಲಸವನ್ನು ಮಾಡ್ತಾ ಇರ್ತದೆ. ಅದೇ ಇದನ್ನು ನಾನು ನನ್ನ ಜೀವನದಲ್ಲಿ ಅನುಸಾರ ಮಾಡಿಕೊಂಡು ನನ್ನ ಈ ಕಾಫಿ ತೋಟದ ಕೆಲಸದಲ್ಲಿ ನಾನು ಅದನ್ನು ಈಗಲೂ ನಡೆಸ್ತಾ ಇದ್ದೇನೆ. ಅಂದ್ರೆ ಜೇನೊಣ ಸ್ವಾಮಾರಿ ಅಲ್ಲ, ಅದು ನೋಡಿ ಯಾವಾಗಲೂ ಮಳೆ ಇದ್ರು ಬಿಸಿಲಿದ್ರು ಎಲ್ಲಾ ಟೈಮ್ನಲ್ಲಿ ಅದು ಕೆಲಸ ಮಾಡ್ತಾ ಇರ್ತದೆ. ಹೌದು. ಮತ್ತೆ ಒಬ್ಬ ಮನುಷ್ಯ ಅವನು ಉದ್ಧಾರ ಆಗ್ಬೇಕಾದ್ರೆ ಅವನಲ್ಲಿ ಸಮಯ ಪ್ರಜ್ಞೆ ಮತ್ತೆ ಆ ಕೆಲಸದ ಚೈತನ್ಯ ಅವನಲ್ಲಿ ಇದ್ರೆ ಅವನು ಖಂಡಿತವಾಗಿಯೂ ಹಾಳಾಗುದಿಲ್ಲ ಅಂತೇಳಿ ನನ್ನ ಭಾವನೆ. ಮತ್ತೆ ನನಗೆ ಮೊದಲಿಂದಲೂ ಸ್ನೇಹಿತರೆ ಅಂದ್ರೆ ಪುಸ್ತಕ, ತುಂಬಾ ಪುಸ್ತಕವನ್ನು ನಾನು ಓದ್ತೇನೆ. ಅದರಲ್ಲಿ ನಾನು ತುಂಬಾ ಒಂದು ಒಳ್ಳೆಯದನ್ನು ಕಲಿತೇನೆ ಮತ್ತೆ ಅದರಾಗಿ ಮಾಡ್ಬೇಕು ಅಂತೇಳಿ. ಹಾಗೆ ನಾವು ರೇಡಿಯೋವನ್ನು ಸಹ ಎಲ್ಲವನ್ನು ನನ್ನ ಜೀವನದಲ್ಲಿ ಈಗ ನಾನು ಮಾಡ್ತಿರುವಂತ ಕೃಷಿಯಲ್ಲಿ ಕಾಫಿ ತೋಟದ ಕೆಲಸದಲ್ಲಿ ಸಕ್ಸಸ್ಫುಲ್ ಆಗಿದ್ದೇನೆ. ಅಂದ್ರೆ ಅದರಲ್ಲಿ ಜಯವನ್ನು ಗಳಿಸಿದ್ದೇನೆ. ಒಂದು ಸ್ವಾವಲಂಬನೆ, ಯಾರನ್ನು ನಾನು ಅವಲಂಬಿಸಿ ಜೀವನ ಮಾಡುವುದಿಲ್ಲ. ಮತ್ತು ಸ್ವಯಂ ಪೂರ್ಣತೆ, ಆರ್ಥಿಕ ಸ್ಥಿತಿಯಲ್ಲಿ ನಾನು ಯಾರನ್ನು ಡಿಪೆಂಡ್ ಮಾಡುವುದಿಲ್ಲ, ಈ ಬದುಕನ್ನು ನೋಡ್ತಿದ್ದೇನೆ. ಮತ್ತೆ ನನಗೆ ಸ್ನೇಹಿತರು ಇಲ್ಲ ಅಂತೇಳಿ ಬೇಸರ ಇಲ್ಲ, ನನಗೆ ಸ್ನೇಹಿತರೇ ಪುಸ್ತಕ. ಏನಾದರೂ ಬಿಡು ಸಮಯದಲ್ಲಿ ನಾನು ಯಾವುದಾದ್ರೂ ಒಂದು ಪುಸ್ತಕವನ್ನು ಓದ್ತಾ ಸಂತೋಷದಿಂದ ಶ್ರದ್ಧೆಯಿಂದ ಖುಷಿಯಿಂದ ಇರ್ತೇನೆ ನಾನು. ಅಂದ್ರೆ ಕೈ ತುಂಬಾ ಕೆಲಸಗಳನ್ನ ಮಾಡ್ಕೊಂತ ಹೋದ್ರೆ ಎಷ್ಟೋ ಸಾರಿ ಯಾರೂ ಬೇಕಾಗಿಲ್ಲ ಅಲ್ವಾ? ಹೌದು ಹೌದು, ಜನರಿಗೆ ಗೊತ್ತಿಲ್ಲ ಅದು. ಈಗ ನಾನು ತೋಟಕ್ಕೆ ಹೋದ್ರೆ ನನಗೆ ಒಂದು ಉಲ್ಲಾಸ, ಒಂದು ಸಂತೋಷ ಮತ್ತೆ ಒಂದು ಶಾಂತಿ ಅಲ್ಲಿ ಸಿಗ್ತದೆ. ನಮ್ಗೆ ಏನಾದ್ರೂ ಒಂದು ಬೇಸರದ ಕಷ್ಟದ ಇದು ಬಂದಾಗ ನನ್ನ ತೋಟಕ್ಕೆ ಹೋಗಿ ನನ್ನ ಕಾಫಿ ಗಿಡ ಅದು ಇದನ್ನು ನೋಡಿ ಬಂದ್ರೆ ನನಗೆ ಒಂದು ಮನಸ್ಸಿಗೆ ಸಂತೋಷ ಇರ್ತದೆ. ಅಂದ್ರೆ ನಮ್ಮ ಮನಸ್ಸಲ್ಲಿ ಕಾನ್ಸಂಟ್ರೇಟ್, ನಮ್ಮ ಮನಸ್ಸು ತಿರುಗುವುದಿಲ್ಲ ಮತ್ತೆ ಚಿಂತನೆ ಮಾಡುವುದಿಲ್ಲ ಅಲ್ವಾ? ಬಿರುನಾನಿ ಗ್ರಾಮದಲ್ಲಿ ಈಗ ತಮ್ದು ಎಷ್ಟು ಎಕರೆ ಕಾಫಿ ತೋಟ ಇದೆ? ನನಗೆ ಒಟ್ಟು ಸೇರಿ ಒಂದು 12 ಎಕರೆ ತೋಟ ಇದೆ ಸರ್. ಮನೆಯಲ್ಲಿ ಯಾರ್ಯಾರಿದ್ರಿ? ನನ್ನ ತಂದೆ ಇರುವಾಗ ನನಗೆ 2 ವರ್ಷದ ಕಾಫಿ ಬರ್ತಾ ಇತ್ತು, 1.5 ಎಕರೆ ತೋಟ ಇತ್ತು. ಮತ್ತೆ ಅಲ್ಲಿಂದ ನಾನು 4 ಎಕರೆ ಜಾಗ ತೆಗೆದು ತೋಟ ಮಾಡಿದ್ದೇನೆ. ಮತ್ತೆ ಬಾಕಿದ್ದ ಖಾಲಿ ಜಾಗವನ್ನು ಜಮ್ಮ ಜಾಗದಲ್ಲಿ ಅಲ್ಲಿ ತೋಟ ಮಾಡಿದ್ದೇನೆ. ನಾನು ಮದುವೆ ಆದ್ಮೇಲೆ ನಾನು ಮತ್ತು ನನ್ನ ಮಿಸ್ಸಸ್ ಪ್ರಯತ್ನದಿಂದ ನಾವು ಜೀವನ ಸಾಧಿಸಿದ್ದು. 3 ಜನ ಮಕ್ಕಳು ನನಗೆ, 3 ಮಕ್ಕಳನ್ನು ಪೋಸ್ಟ್ ಗ್ರಾಜುಯೇಟ್ ಮಾಡಿದ್ದೇನೆ. ಅವರ ಮಟ್ಟಿಗೆ ಅವರು ಜೀವನ ಮಾಡ್ತಾ ಇದ್ದಾರೆ, ನನ್ನ ಮಟ್ಟಿಗೆ ನಾನು ಈಗಲೂ ಅವರನ್ನು ಡಿಪೆಂಡ್ ಮಾಡದೆ ನಾನು ಜೀವನ ಮಾಡ್ತಾ ಇದ್ದೇನೆ. ಆರೋಗ್ಯ ತಮ್ದೆಲ್ಲ ಹೇಗಿದೆ? ಆರೋಗ್ಯ ಪರವಾಗಿಲ್ಲ ಸರ್, ಆರೋಗ್ಯವನ್ನು ನಾನು ಇಟ್ಕೊಳ್ಳೋದು, ವಯಸ್ಸು ಬಿಡುವುದಿಲ್ಲ. ಅದು ವಯಸ್ಸಾದಾಗೆ ನಮ್ಮ ಎಲ್ಲ ಶಕ್ತಿ ಎಲ್ಲವೂ ಕಮ್ಮಿ ಆಗ್ತಾ ಬರ್ತಾ ಇರ್ತದೆ. ಆದ್ರೆ ನನಗೆ ಆಧ್ಯಾತ್ಮಿಕತೆಯಲ್ಲಿ ತುಂಬಾ ಇಷ್ಟ ಇರುವುದರಿಂದ ದೇವರು ಒಂದು ಚೈತನ್ಯವನ್ನು ಕೊಡ್ತಾ ಇದ್ದಾನೆ. ನಾನು ರಾಮಕೃಷ್ಣ ಆಶ್ರಮ ಪೊನ್ನಂಪೇಟೆಗೆ ಹೋಗ್ತಾ ಇದ್ದೆ. ಅಲ್ಲಿ ಸ್ವಾಮೀಜಿಯವರು ಕಳೆದ ಇದರಲ್ಲಿ ಹೋದ್ರಲ್ಲ, ಬೋಧ ಸ್ವರೂಪನಂದಾಜಿಯವರು, ಅವರು ನಮ್ಮ ಮನೆಗೂ ಬಂದಿದ್ದಾರೆ. ಅವರು ನನ್ನನ್ನು ಒಂದು ಪ್ರಶ್ನೆ ಕೇಳಿದ್ರು, ಹೌ ಓಲ್ಡ್ ಆರ್ ಯು ಅಂತೇಳಿ. ನಾನ್ ಹೇಳಿದೆ, ಐ ಆಮ್ ಬಾಡಿಲಿ 87 ಇಯರ್ಸ್ ಬಟ್ ಮೆಂಟಲಿ ಐ ಆಮ್ 24 ಇಯರ್ಸ್ ಸರ್ ಅಂತೇಳಿದೆ. ಅವರು ನಗಾಡಿದ್ರು. ಆಧ್ಯಾತ್ಮಿಕ ಶಕ್ತಿಯಿಂದಲೇ ನನ್ನ ಜೀವನವನ್ನು ನಾನು ಈಗ ತುಂಬಾ ಇಲ್ಲಿಗೆ ಬೆಳೆಸ್ಕೊಂಡು ಬಂದಿದ್ದು. ಈಗಲೂ ಆ ಶಕ್ತಿ ಇದೆ, ಆದ್ರೆ ಶರೀರದ ದುರ್ಬಲತೆಯಿಂದ ಎಲ್ಲವೂ ಹಾಳಾಗ್ತಾ ಇದೆ ಅಷ್ಟೇ. ಅದು ಇಟ್ ಈಸ್ ನ್ಯಾಚುರಲ್ ಸರ್. ಹೌದು ಹೌದು. ಏನೇನ್ ಕೆಲಸ ಮಾಡ್ತೀರಿ ತಾವು ತೋಟದಲ್ಲಿ? ನಾನು ಎಲ್ಲಾ ಕೆಲಸ ಮಾಡ್ತೇನೆ, ಎರ್ತೆ ಮಾಡ್ತೇನೆ, ಮತ್ತೆ ಕಂಬ ಚಿಗುರು ತೆಗಿತೇನೆ, ತೋಟದಲ್ಲಿ ಕಚರ ಮಾಡ್ತೇನೆ, ಎಲ್ಲ ಮಾಡ್ತಾ ಇದ್ದೇನೆ. ಆದ್ರೂ ಸುಮಾರು ಜನ ಎಲ್ಲ ಬಂದಾಗ ಅವರು ಹೇಳ್ತಾರೆ, ಓ ಅವನಿಗೆ ಏನು ಆಸೆ, ಅವರಿಗೆ ಅಷ್ಟು ಇದೆ ಇಷ್ಟು ಇದೆ ಅದು ಪುನಃ ಕೆಲಸ. ನಾನು ಹೇಳಿದೆ, ಗೀತೆಯಲ್ಲಿ ಕರ್ಮಯೋಗ ಅಂತ ಒಂದಿದೆ, ಜ್ಞಾನಯೋಗ ಕರ್ಮಯೋಗ ಭಕ್ತಿಯೋಗ ಅಂತೇಳಿ. ಅದರಿಂದ ನಾನು ಈಗ ಕರ್ಮದಲ್ಲಿ ಯೋಗ ಮಾಡ್ತಾ ಇದ್ದೇನೆ ಅಂತ ಹೇಳಿದೆ. ಒಳ್ಳೆ ಮಾತು, ಒಳ್ಳೆ ಮಾತು. ಕೆಲಸಗಳನ್ನ ಮಾಡಿ ಆನಂದ ಪಡೆಯದೆ ಮನೆಗೆ ಬಂದಾಗ ಪುಸ್ತಕ ತೆಗೆದುಕೊಂಡು ಜ್ಞಾನದಿಂದ ಅಲ್ಲಿ ಶಾಂತಿಯಲ್ಲಿರ್ತೇನೆ ತಿಳ್ಕೊಂಡು ಅಲ್ವಾ? ಅದೆಲ್ಲ ನಮ್ಮ ಜೀವನದ ಒಂದು ಕ್ರಮ. ಹೌದು, ಸಾಮಾನ್ಯ ಜನ ಒಳ್ಳೆ ಜನ ನಮ್ಗೆ ಇಷ್ಟ ಬರೋ ಜನ ಕಂಡ್ರ ಜೊತೆಲಿ ಮಾತಾಡಿ ಸಂತೋಷದಿಂದ ಇರ್ತೇನೆ. ಅದ್ರಲ್ಲೂ ಬೇಕು ನಮಗೆ ವಯಸ್ಸಾದಾಗ ಬೇಕಾಗ್ತದೆ. ಹೌದು ಅಲ್ಲ, ಎಲ್ಲಾ ಹಂತದಲ್ಲಿನು ನಮ್ದೇ ಆದ ಗೆಳೆಯರ ಗುಂಪು ಇರಬೇಕು ಅಥವಾ ಬಳಗ ಇರಬೇಕು ಅಲ್ವಾ? ಹೌದು ಹೌದು. ಜೊತೆಗೆ ನಮ್ದೇ ಆದ ಕೆಲಸದ ಒಂದು ಚೌಕಟ್ಟನ್ನು ಇಟ್ಕೊಂಡಿರ್ಬೇಕು. ಹೌದು ಹೌದು. ಎಷ್ಟೋ ಸಾರಿ ನಮ್ಮ ಕೆಲಸಗಳೇ ನಮ್ಗೆ ಗುರುಗಳಾಗ್ತವೆ, ಗೆಳೆಯರಾಗ್ತಾರೆ ಅಲ್ವಾ? ಹೌದು ಹೌದು ಹೌದು, ನಿಜವಾಗಿ ಅದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಮಾನ್ಯ ಜನರಿಗೆ ಶ್ರೀಸಾಮಾನ್ಯರಿಗೆ ಆಗುದಿಲ್ಲ. ಎಂದ್ರೆ ಲೋಕದ ನಿಯಮ ಹಾಗೆ ಇಲ್ಲ, ಎಲ್ರೂ ಹಾಗೆ ಇರ್ಲಿಕ್ಕೆ ಆಗುದಿಲ್ಲ ನೋಡಿ. ಮತ್ತೆ ನಾವು ಅದರ ರುಚಿ ಈಗ ನೋಡಿ, ಬಾಯಿಗೆ ಏನಾದ್ರೂ ತಿಂದಾಗ ರುಚಿ ಸಿಕ್ಕಿದ್ರೆ ಮಾತ್ರ ನಾವು ತಿಂತಾ ಇರುವುದು. ಹೌದು ನಿಜ, ಇಲ್ಲದೋದ್ರೆ ಇಲ್ಲ. ಹೌದು. ಈಗ ಅದರಿಂದ ಆ ಜ್ಞಾನದ ಹೊಟ್ಟೆಗೆ ನಾವು ಹೊಟ್ಟೆ ಹಸಿಯುವಾಗ ಯಾವ ರೀತಿಯಲ್ಲಿ ಆಹಾರವನ್ನು ಕೊಡ್ತೇವೆ, ಅನ್ನವನ್ನು ಊಟ ಮಾಡ್ತೇವೆ ನಾವು, ಅದೇ ರೀತಿ ನಮಗೆ ಜ್ಞಾನದ ಒಂದು ದಾಹ ಇರ್ತೈತೆ ಅಲ್ವಾ. ಅವಾಗ ನಾವು ಏನಾದರೂ ಒಂದು ಜ್ಞಾನವನ್ನು ಪಡ್ಕೊಳ್ತಾ ಇದ್ರೆ ಸಂತೋಷ ಇರ್ತದೆ, ಹೊಟ್ಟೆ ತುಂಬಿದಾಗೆ ಆಗ್ತದೆ ಅದು. ಹೌದು ಹೌದು. ತಾವು ಖಾದಿ ಗ್ರಾಮೋದ್ಯೋಗ ಮಂಡಳಿಯ ಒಂದು ಆಶಯದಲ್ಲಿ ಜೇನು ಸಾಕಾಣಿಕೆಗೆ ಸಂಬಂಧಪಟ್ಟಂತೆ ಕೆಲಸ ಮಾಡಿದ್ರೆ, ಕೊಡಗಿನಲ್ಲಿ ಸುತ್ತಿದ್ರಿಂದ ಒಂದು ತುಂಬಾ ಜ್ಞಾನ ಸಿಕ್ಕಿದೆ ನನಗೆ. ಏನು ಅಂತ ಹೇಳಿದ್ರೆ, ಜನರ ಒಡನಾಟದಲ್ಲಿ ನಾನಾ ಕಡೆ ಜನರಲ್ಲಿ ಯಾವ ರೀತಿಯಲ್ಲಿ ಯಾವ ಯಾವ ಒಂದು ಜೀವನದ ಒಂದು ಅನುಭವ ನಮಗೆ ತುಂಬಾ ತುಂಬಾ ತುಂಬಾ ಸಿಕ್ಕಿದೆ. ನಾನು ತೋಳು ಶೆಟ್ಟಲ್ಲಿ ಇರುವಾಗ ಒಂದು ದಿವಸ ಉಪವಾಸದಲ್ಲಿ ಸಹ ಇದ್ದೇನೆ ನಾನು. ಯಾಕೆ ಅಂತ ಹೇಳಿದ್ರೆ, ನಾನು ಇದ್ದ ಜಾಗ ಒಂದು ಅಂತ ಜಾಗ ಅಲ್ಲಿ ತೋಳು ಶೆಟ್ಟಳಿಯಲ್ಲಿ, ಅಲ್ಲಿ ಸ್ವಲ್ಪ ಅಕ್ಕಿ ಇತ್ತು, ಅದು ಇಳಿ ತಿಂದ್ಬಿಟ್ಟಿತ್ತು ಜೇನು ಪೆಟ್ಟಿಗೆ ಇಟ್ಟದ್ದು. ಅದರಿಂದ ರಾತ್ರಿ ಉಪವಾಸ ಇರ್ಬೇಕಾಯ್ತು, ಅಂಗಡಿ ಇಲ್ಲ, ಅಕ್ಕಿ ಇಲ್ಲ, ಮತ್ತೆ ನೀರಿನ ಕೊರತೆ ಇತ್ತು ತುಂಬಾ. ಹಾಗೆ ಜೀವನದಲ್ಲಿ ನಾವು ತುಂಬಾ ಕಷ್ಟಪಟ್ಟಿದ್ದೇವೆ. ಕಷ್ಟಪಟ್ಟಷ್ಟು ಅದು ಸುಖನೇ ಅಲ್ವಾ? ಹೌದು ಹೌದು ಹೌದು ಹೌದು. ಆದ್ರಿಂದ ಈಗ ಸುಖದಲ್ಲಿದ್ದೇನೆ, ಯಾವ ತೊಂದರೆ ಇಲ್ಲ ಭಗವಂತನ ಕೃಪೆಯಿಂದ. ನಾವು ಕಷ್ಟಪಟ್ಟವರು ಸುಖ ಪಡ್ತಾರೆ ಅಂತ ಹೇಳಿದ್ರೆ ಒಂದು ಉದಾಹರಣೆ ನನಗೆ ಅನುಭವದಲ್ಲಿ ಸಿಕ್ಕಿದೆ. ಒಳ್ಳೆ ಮಾತು, ಒಳ್ಳೆ ಮಾತು. ಎಷ್ಟೋ ಜನ ಸುಖವನ್ನ ಹುಡುಕಂತ ಹೋಗ್ತಾರೆ, ಆಗ ಕಷ್ಟಗಳನ್ನ ಅನುಭವಿಸ್ತಾರೆ. ಹೌದು ಹೌದು. ನಿಜ, ನನ್ನ 21ನೇ ವರ್ಷದ ಸರ್ವಿಸ್ ನಲ್ಲಿ ನನ್ನ ಮನಸ್ಸಿಗೆ ತೃಪ್ತಿಯಾಗುವ ರೀತಿಯಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಅದು ಬಹಳ ಮುಖ್ಯವಾದ ಸಂಗತಿ, ಅದು ಬಹಳ ಸಂತೋಷ. ಈಗ ನಾನು ಸಾಯುವ ಸಮಯದಲ್ಲಿ ಸಂತೋಷದಲ್ಲಿ ಸಾಯ್ತಿದ್ದೇನೆ. ಯಾಕೆಂತಂದ್ರೆ ನಾನು ಏನು ಕೆಟ್ಟದ್ದು ಮಾಡಲಿಲ್ಲ, ಅದೊಂದು ನಂಬಿಕೆ ನನ್ನ ಹೃದಯದಲ್ಲಿ ಇದೆ, ಆತ್ಮದಲ್ಲಿ. ನಿಜ, ಬಹಳ ಒಳ್ಳೆ. ಆದ್ರಿಂದ ನಾವು ಖುಷಿಯಿಂದ ಇದ್ದೇವೆ, ಚೆನ್ನಾಗಿದ್ದೇವೆ. ಹೌದು, ಅದನ್ನೇ ನಾನು ಹೇಳ್ತಿರೋದು. ನಾವು ಒಳ್ಳೆತನದಲ್ಲಿ ನಡೆದ್ರೆ ಭಗವಂತ ನಮ್ಮನ್ನು ಹಾಳು ಮಾಡುದಿಲ್ಲ ಅಂತೇಳಿ. ಭೂಮಿ ತಾಯಿ ಅಂತ ಹೇಳೋದು ನಮ್ಮ ತಾಯಿ ಇದ್ದಾಗೆ, ನಾವು ಅದರ ಜೊತೆಯಲ್ಲಿ ಏನಾದರೂ ಒಂದು ಕಷ್ಟಪಟ್ರೆ ಆ ತಾಯಿ ನಮ್ಮನ್ನು ಸಾಕ್ತಾಳೆ. ಅದು 100% ಕರೆಕ್ಟ್ ಅಲ್ವಾ? ಸೆಟ್ಟಿಗೇರಿಯಲ್ಲಿ ಒಂದು ತಿಂಗಳ ಮಟ್ಟಿಗೆ ಜೇನು ಕೃಷಿಯ ಬಗ್ಗೆ ಒಂದು ಟ್ರೈನಿಂಗ್ ಅನ್ನು ಸಹ ಕೊಟ್ಟಿದ್ದೇನೆ 35 ಜನರಿಗೆ. ಅದರಲ್ಲಿ ಅವರು ಜೇನು ಕೃಷಿಯಲ್ಲಿ ಈಗಲೂ ಸ್ವಲ್ಪ ಸ್ವಲ್ಪ ಜನ ಮಾಡ್ತಿದ್ದಾರೆ. ಅಂದ್ರೆ ಕೃಷಿಯೆಲ್ಲ ಹಾಳಾಯ್ತು, ಈ ಪೌಲ್ ಬೂಲ್ ಬಂದ ಮೇಲೆ ಕೊಡಗಿನಲ್ಲಿ ಜೇನು ಕೃಷಿ ಹಾಳಾಯ್ತು. ಅದು ಮಾತ್ರ ಅಲ್ಲ, ಕಾಫಿ ತೋಟ ಮಾಡಿದ್ದರಿಂದಲೂ ಜೇನು ನೋಣಕ್ಕೆ ಬೇಕಾದಂತ ಮರಗಿಡಗಳು ಹೂವು ಇಲ್ಲದರಿಂದ ಕೊಡಗಿನಲ್ಲಿ ಜೇನು ಹಾಳಾಯ್ತು. ನಾವು ಇರುವ ಕಾಲದಲ್ಲಿ ಪಂಜೆ ಮಂಗೇಶ್ರಾಯರು ಹೇಳಿದ್ರು ಕೊಡಗಿನಲ್ಲಿ ಜೇನಿನ ಹೊಳೆ ಹರಿತಿತ್ತು ಅಂತೇಳಿ. ನಾನು ಸಹ ಅದನ್ನೇ ಯೋಚನೆ ಮಾಡುತ್ತಿರುವುದು. ನಮ್ಮ ಈ ಬಿರ್ನಾಣಿ ಕೇಂದ್ರದಲ್ಲಿ 7,000 ಕೆಜಿ ಜೇನು ಕಲೆಕ್ಟ್ ಮಾಡಿದ್ದೆ ನನ್ನ ಸೊಸೈಟಿಗೆ ಆ ಕಾಲದಲ್ಲಿ. ಈಗ ಒಂದು ಕುಪಿ ಜೇನು ಸಿಕ್ಕುವುದು ಬಹಳ ಕಷ್ಟ. ಅಂದ್ರೆ ಹೂವಿನ ಕೊರತೆ ಅಂದ್ರೆ ಪ್ರಕೃತಿಯನ್ನು ನಾವೇ ಹಾಳು ಮಾಡಿದ್ದು. ನಿಜ ನಿಜ. ಯಾವಾಗ ಕಾಫಿ ತೋಟ ಬಂತು ಜೇನು ಹೋಯ್ತು. ಇನ್ನೊಂದು ನೋಡಿ, ಪ್ರಕೃತಿಗೊಂದು ಶಕ್ತಿ ಇದೆ. ಸುಮಾರು ಪ್ರಾಣಿಗಳೆಲ್ಲ ಈಗ ಇಲ್ಲ ಕೊಡಗಿನಲ್ಲಿ. ಗುಳ್ಳೆ ನರಿ ಇಲ್ಲ, ಕಾಡು ಕೋಳಿ ಇಲ್ಲ, ಎಲ್ಲದಕ್ಕೂ ಒಂದೊಂದು ಅವನತಿ ಬರ್ತಾ ಇರ್ತದೆ ಸರ್. ಅದು ಅದನ್ನು ನಾವು ಹೇಳಿಕ್ಕೆ ಸಾಧ್ಯ, ಅದು ಭಗವಂತನ ಒಂದು ನಿಯಮ ಅದು. ಈ ಜೇನು ಕೃಷಿ ಅಂತ ಹೇಳುವುದು ಈಗ ನೋಡಿದ್ದೀರಿ, ನಾನು ರೇಡಿಯೋದಲ್ಲಿ ಕೇಳ್ತಾ ಇದ್ದೇನೆ, ಅಲ್ಲಿ ಕೋರಂಗಾಲ ಮತ್ತೆ ಸೋಮರ್ಪೇಟೆಯಲ್ಲೆಲ್ಲ ತುಂಬಾ ಜೇನು ಬೆಳೆಸೋರು ಈಗಲೂ ಇದ್ದಾರೆ. ಅವರ ತಂದೆ ಅಥವಾ ಅಜ್ಜ ಕಾಲದಲ್ಲಿ ನಾವೇ ಕಲ್ಸಿದ್ದು. ನಾವು ನೀವು ಹೇಳುವಾಗ ಕೇಳ್ತಾ ಇರ್ತೇನೆ, ಸುಮಾರು ಜನ ಎಲ್ಲ ಅವರು ನಾವೇ ಜೇನು ಕೃಷಿ ತರಬೇತಿಯನ್ನು ಕೊಟ್ಟಿದ್ದವರಿಗೆ ಈಗಲೂ ಮಾಡ್ತಾ ಇದಾರೆ ಅವರು ಅಲ್ವಾ. ಆ ಕಾಲದಲ್ಲಿ ನಾನು ಸೋಮವಾರಪೇಟೆ ತೋಳೂರು ಪೇಟೆಯಲ್ಲಿ ಕೆಲಸ ಮಾಡ್ತಿರುವಾಗ ಪಾಪ ಒಬ್ಬ ಬಡ ಹೆಂಗಸು ಅವರ ಒಂದು ಚೈನ್ ಅನ್ನು ತಂದ್ಬಿಟ್ಟು ನನಗೆ ಕೊಟ್ಟು ಸ್ವಲ್ಪ ಪೆಟ್ಟಿಗೆ ಕೊಡಿ ಸರ್, ನಾನು ಜೇನು ಮಾಡಿ ನಾನು ಕೊಡ್ತೇನೆ ಅಂತ ಹೇಳಿ ನಾನು ಪೆಟ್ಟಿಗೆಯನ್ನು ಸಾಲವಾಗಿ ಕೊಟ್ಟೆ. ಅವರು ಅದರಿಂದ ಮತ್ತೆ ಜೇನು ಬೆಳೆಸಿ ತಂದು ಕೊಟ್ಟು ಅವರು ಮಾಲನ್ನು ತಕೊಂಡು ಹೋದ್ರು. ನೋಡಿ, ಉಡುಪಿಯ MGM ಕಾಲೇಜಿನಲ್ಲಿ ಒಂದು ಟ್ರೈನಿಂಗ್ ಎಕ್ಸ್ಟ್ರಾ ಕೊಟ್ಟರು ನಾವು ಭಾಗಮಂಡಲದಲ್ಲಿ ಆದಾಗ 3 ತಿಂಗಳು. ಅಲ್ಲಿ ಲೈಬ್ರರಿ ಇತ್ತು, ಅದರಿಂದ ತುಂಬಾ ಜೇನು ಇದರ ಬಗ್ಗೆ ನಾನು ಓದಿ ಸ್ವಲ್ಪ ಮಾಹಿತಿಯನ್ನು ಹೆಚ್ಚಿಗೆ ಪಡ್ಕೊಂಡೆ. ಎಂದರೆ ಜೇನುನೊಣದ ಕೆಲಸ ಮತ್ತೆ ಅದೊಂದು ಜೀವನ ಕ್ರಮ, ಆ ಕೀಟವಾದರೂ ಸಹ ಮಾನವನಿಗಿಂತ ದೊಡ್ಡದಾಗಿ ಅದು ನಡೆಸುತ್ತದೆ. ಅದರಲ್ಲಿ ಒಂದು ತತ್ವ ಇದೆ, ಕುಟುಂಬವನಿಗೆ ಕೂಳಿಲ್ಲ ಅಂತ ಹೇಳಿ ನೋಡಿ, ಅದು ಎಷ್ಟೊಂದು ದೊಡ್ಡ ಇದು ಅದರಲ್ಲಿ. ಮತ್ತೆ ಇನ್ನೊಂದು, ಅದರ ಗೂಡನ್ನು ರಕ್ಷಿಸಬೇಕಾದ್ರೆ ಅದರಲ್ಲಿ ನಮ್ಮ ಇಲ್ಲಿ ಯಾವ ರೀತಿಯಲ್ಲಿ ಆರ್ಮಿ ಇದೆ ಅದೇ ರೀತಿ ಇದೆ. ಕಣಜ ಬಂದ್ರೆ ದೊಡ್ಡದು, ಅದನ್ನು ಹಿಡಿಯಲಿಕ್ಕೆ ಆಗುದಿಲ್ಲ. ಅದು ನಾನು ಅದನ್ನು ಅಪೋಕ್ನಲ್ಲಿ ಇರುವಾಗ ಒಂದು ನಮ್ಮ ಡೆಮಾನ್ಸ್ಟ್ರೇಷನ್ ಪೆಟ್ಟಿಗೆಯಲ್ಲಿ ನೋಡಿದ್ದೇನೆ, ಪರಿಶೀಲನೆ ಮಾಡಿದ್ದೇನೆ. ನಾನು ನೋಡ್ತಾ ಇದ್ದಾಗೆ ಒಂದು ಕಣಜ ಬಂತು ಅದರ ಮುಂದ್ಗಡೆಗೆ ಎಲೈಟಿಂಗ್ ಬೋರ್ಡಿನಲ್ಲಿ. ಜೇನಲ್ಲಿ ಯಾವ ಸದ್ದು ಮಾಡಿಲ್ಲ, ಸುಮ್ಮನೆ ಇದ್ದು ಜೇನ್ಕರು ಸದ್ದಿಲ್ಲ. ಕಣಜ ಬಂದು ಒಳಗೆ ಸೇರಿದಾಗ ಎರಡು ಕಡೆ ಬಂದು ಅದರ ಬಾಗಿಲಿನಲ್ಲಿ ಎಲ್ಲ ಕಂಪ್ಲೀಟ್ ಬ್ಲಾಕ್ ಮಾಡಿ ಅದನ್ನು ಒಳಗೆ ಹಚ್ಚಿ ಹಿಡ್ಕೊಂಡು ಎಳ್ಕೊಂಡು ಬಂದು ಮಡಗಿ ಬಿಟ್ಟಿದ್ವು. ನೋಡಿ ಅದು ಎಷ್ಟೊಂದು ಟ್ಯಾಲೆಂಟ್ ಫುಲ್ ಇದ್ದವ್ರದ್ದು ಅಂತೇಳಿ. ಸಣ್ಣದಿದ್ದರೂ ಸಹ ನಾವು ದೊಡ್ಡದನ್ನು ಹಿಡಿಬಹುದು ಅಂತ ಹೇಳುದಕ್ಕೆ ಒಂದು ಉದಾಹರಣೆ ಅದು. ನಿಜ ನಿಜ. ಮತ್ತೆ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹೇಳುದಕ್ಕೂ ಒಂದು ಇದು. ಹಾಗೆ ಜೇನುನೊಣದಿಂದ ನಾವು ತುಂಬಾ ಪಾಠವನ್ನು ಕಲಿಬಹುದು. ನೋಡಿ ಅದರಲ್ಲಿ ಡಿವಿಷನ್ ಆಫ್ ಲೇಬರ್ ಅಂತ ಇದೆ. ಸಣ್ಣ ಮಕ್ಕಳಿದ್ರೆ ಅಂದ್ರೆ ಮರಿ ಜೇನುನೊಣ ಇರ್ತದಲ್ಲ ಅದಕ್ಕೊಂದು ಕೆಲಸ, ಮತ್ತೆ ವಯಸ್ಸಾದವರಿಗೊಂದು ಕೆಲಸ, ಮತ್ತೆ ವರ್ಕರ್ ಬೀಸ್ ಹೊರಗೆ ಹೋಗಿ ಜೇನು ತರುವುದಕ್ಕೊಂದು ಕೆಲಸ. ಇದೆಲ್ಲ ನಾನಾ ರೀತಿಯಲ್ಲಿ ಆ ಜೇನು ನೊಣದಲ್ಲಿ ಇರುವುದನ್ನೆಲ್ಲ ನಾವು ಕಲ್ತುಕೊಂಡ್ರೆ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಬಹುದು. ಹೌದು ನಿಜ. ಒಂದು ಕುಟುಂಬ ಅಂದ್ರೆ ಮತ್ತೆ ಈ ಕೃಷಿಯಿಂದ ನಾನು ತುಂಬಾ ಕಲಿತದ್ದು ಆಕ್ಚುಲಿ ನನ್ನ ಜೀವನವನ್ನು ಉದ್ಧಾರ ಮಾಡ್ಲಿಕ್ಕಿರುವ ಒಂದು ಜಾಗ ಅದು. ಈಗ ನಾನು ಜೇನು ಪೆಟ್ಟಿಗೆ ನಿಟ್ಟು ಜೇನು ಬೆಳೆಸಿ ಆರ್ಥಿಕ ಸ್ಥಿತಿಯನ್ನು ತಿಳಿದು ಜ್ಞಾನವನ್ನು ಅದರಿಂದ ತುಂಬಾ ಪಡ್ಕೊಂಡು ಬೇರೆ ದಾರಿಯಲ್ಲಿ ಅಂದ್ರೆ ಕೃಷಿಯಲ್ಲಿ ನಾನು ಅದನ್ನು ಅಳವಡಿಸಿಕೊಂಡು ನಾನು ನನ್ನ ಜೀವನವನ್ನು ಉದ್ಧಾರ ಮಾಡ್ಕೊಂಡಿದ್ದೇನೆ. ನಾನು ಹೇಳ್ತಾ ಇರ್ತೇನೆ ಅದು ಜನರಿಗೆ ಅರ್ಥ ಆಗುದಿಲ್ಲ ಅಂದ್ರೆ ಜನರಿಗೆ ಸುಮಾರು ಮಕ್ಕಳಿಗೆಲ್ಲ ನಮ್ಮ ಯುವಕರು ಇದ್ದಾರೆ ಸುಮ್ಮನೆ ಸ್ವಾಭಿಮಾನಿಗಳಾಗಿ ಅವ್ರಿಗೆ ಹೇಳುದು ನೋಡಿ ನೀವೇನಾದ್ರು ಮಾಡಿ ಸುಮ್ಮನೆ ಇರಬೇಡಿ ಸಮಯಕ್ಕೆ ಬೆಲೆ ಕೊಡಿ ಸಮಯವನ್ನು ಹಾಳು ಮಾಡಬೇಡ ಜೀವನದ ಹೌದು ಒಂದು ಕ್ಷಣಕ್ಕೆ ಒಂದು ಬೆಲೆ ಇದೆ ಅದು ಅದರಿಂದ ಆ ಸಮಯವನ್ನು ನೀವು ಹಾಳು ಮಾಡಬೇಡಿ ಅಂತೇಳಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ. ತಿಮ್ಮಯ್ಯನವರು ಈಗ ಬಹಳ ಜನ ಮಾತಾಡ್ತಾರೆ ಒಂದು 55-60 ವಯಸ್ಸಾಯ್ತು ಕೆಲಸ ಮಾಡಕ್ಕಾಗಲ್ಲ ಹಾಗೆ ಈಗ ಅಂತ ಅನ್ಕೊಂಡು ಕೆಲಸಗಳನ್ನ ಕೈಬಿಟ್ಟು ವಿಶ್ರಾಂತಿ ಬೇಕು ಆಮೇಲೆ ಕಷ್ಟ ಜೀವನ ಮಾಡೋದು ಅಂತ ಹೇಳ್ತಾರೆ, ಏನ್ ಹೇಳ್ತೀರಿ ತಾವು? ಇಲ್ಲ ಸರ್, ಕಷ್ಟ ಅಂತ ಹೇಳುದಿಲ್ಲ ಜೀವನದಲ್ಲಿ. ಕಷ್ಟ ಅಂತ ಹೇಳೋ ಶಬ್ದಕ್ಕೆ ಅರ್ಥ ಸುಖ ಅಂತ ಹೇಳಿ, ಕಷ್ಟಪಟ್ಟವನಿಗೆ ಸುಖ ಇದೆ. ಅದೊಂದು ತಾತ್ವಿಕವಾದಂತ ಭಾವನೆ ಅಂತ ಹೇಳಿದ್ರೆ ಎಲ್ಲಿ ನಮಗೆ ಕಷ್ಟ ಇದೆ ಅಲ್ಲಿ ಸುಖ ಇದೆ ಅಂತ ಅರ್ಥ. ಬಹಳ ಒಳ್ಳೆ ಮಾತು. ಅದನ್ನು ಎದುರಿಸ್ಬೇಕು ನಾವು, ಕಷ್ಟವನ್ನ ನಾವು ಪರಿಹಾರ ಮಾಡ್ಕೊಳ್ಬೇಕಾದ್ರೆ ಅದರಲ್ಲಿ ನಾವು ಅದನ್ನು ಫೇಸ್ ಮಾಡ್ಬೇಕಾಗ್ತದೆ ನಾವು. ಹೌದು ಹೌದು. ನೋಡಿ ನೋಡಿ, ಅದು ಬಿಟ್ಬಿಟ್ಟು ಕಷ್ಟಕ್ಕೆ ಹೆದರಿಕೊಂಡ್ರೆ ನಮ್ಮ ಜೀವನ ಒಳ್ಳೇದಾಗಿಲ್ಲ. ಹೌದು, ಪ್ರೋರ್ಬ್ ಇದೆ ಎಪ್ರೈಡಿಸ್ ಜೆತ್ ಅಂತೇಳಿ, ಅಂದ್ರೆ ನಾವು ಮರಣ ಪಟ್ಟಂಗೆ ಯಾವಾಗಲೂ ಒಂದೊಂದಕ್ಕೆ ಹೆದರಿಕೊಂಡ್ರೆ, ಹೆದರಿಕೆ ಅಂತ ಹೇಳುದು ಇರಬಾರ್ದು ಒಳ್ಳೇದಕ್ಕೆ. ಈಗ ಫಾರಿನ್ ಕಂಟ್ರೀಸ್ ಎಲ್ಲ ತುಂಬಾ ಅದನ್ನು ನಾವು ನೋಡಬಹುದು, ಈಗ ನಾವು ನೋಡ್ತಾ ಇದ್ದೇವೆ ಟಿವಿಯಲ್ಲೆಲ್ಲ, ಅವ್ರು ಎಷ್ಟು ಕಷ್ಟ ಬಂದ್ರು ಅದಕ್ಕೆ ಹೆದರುವುದಿಲ್ಲ, ನಾವು ಹೆದರ್ಕೊಳ್ತೇವೆ ಆಗುದಿಲ್ಲ. ಮತ್ತೆ ಆ ಭಾವನೆ ಆ ಛಲ ಆ ಶ್ರದ್ಧೆ ಮತ್ತೆ ಅದಕ್ಕೆ ಪ್ರಯತ್ನ ಇದನ್ನು ನಾವು ಮಾಡಿದ್ರೆ ಅದು ಸಕ್ಸಸ್ಫುಲ್ ಅಂತ ಹೇಳಿ ಅರ್ಥ ಅದಕ್ಕೆ. ಹೌದು, ಒಳ್ಳೆ ಮಾತು ಒಳ್ಳೆ ಮಾತು. ತಮ್ಮ ದಿನಚರಿ ಹೇಗಿದೆ ತಿಮ್ಮಯ್ಯನವರೇ? ದಿನಚರಿ ಸರ್, ನಾನು ಬೆಳಿಗ್ಗೆ 5:30 ಗಂಟೆಗೆ ಹೇಳ್ತೇನೆ, 5:30 ಗಂಟೆಗೆ ಎದ್ಬಿಟ್ಟು ನಂದು ಪ್ರಾರ್ಥನೆ ಉಂಟು ದೇವರಲ್ಲಿ, ಅರ್ಧ ಗಂಟೆ ನೇರ ದೇವರಲ್ಲಿಗೆ ಹೂವೆಲ್ಲ ತಂದು ದೇವರಲ್ಲಿಗೆ ಇಟ್ಟು ನಾನು ಪೂಜೆ ಮಾಡ್ತೇನೆ. ಮತ್ತಲ್ಲಿಂದ ನೆಟ್ಟಿಗೆ ಒಂದ್ ಕಪ್ ಕಾಫಿ ಕುಡಿದು ಕತ್ತಿ ತಕೊಂಡು ಅಥವಾ ಇದು ಮಾಡಿ ನನ್ನ ತೋಟಕ್ಕೆ ಹೋಗ್ತೇನೆ. ಎಂಟೂವರೆ ಗಂಟೆಗೆ ಬರ್ತೇನೆ ವಾಪಸ್ಸು. ಬಂದು ಬ್ರೇಕ್ಫಾಸ್ಟ್ ಮಾಡ್ತೇನೆ, ಮತ್ತೆ ಪುನಃ ನಾನು ತೋಟಕ್ಕೆ ಹೋಗ್ತೇನೆ ಅಥವಾ ಬೇರೆ ಏನಾದ್ರು ಕೆಲಸ ಇದ್ರೆ ಬೇರೆ ಕೆಲಸಕ್ಕೆ ಹೋಗ್ತೇನೆ. ಅಂದ್ರೆ ಹೊರಗಿನ ಕೆಲಸ ಇದೆ, ನನ್ಗೆ ಜವಾಬ್ದಾರಿಕೆ ಇದೆ, ಎಲ್ಲ ನೋಡ್ಬೇಕಲ್ಲ, ಆಳುಗಳನ್ನು ಇಡ್ಬೇಕು. ಆಳುಗಳದ್ದೇ ಪ್ರಾಬ್ಲಮ್ ತುಂಬಾ, ಅದರಿಂದ ನಾವು ಬೇರೆ ಕೆಲಸಕ್ಕೆ ಆಳುಗಳನ್ನ ಹುಡುಕ್ಬೇಕಾಗ್ತದೆ. ಈಗೆಲ್ಲ ಕೆಲಸಕ್ಕೆ ಹೊರಗೆ ಹೋದ್ರೆ ತೋಟಕ್ಕೆ ಹೋಗುದಿಲ್ಲ, ಮನೆಯಲ್ಲಿ ಇದ್ರೆ ತೋಟಕ್ಕೆ ಹೋಗ್ತೇನೆ. ಇಲ್ಲದ್ರೆ ಮನೆಯಲ್ಲಿ ಸುಮ್ಮನೆ ಇದ್ರೆ ಪುಸ್ತಕ ಇರ್ತದೆ ಕೈಯಲ್ಲಿ. ಮತ್ತೆ ಈಗ ವಯಸ್ಸಾದ್ರಿಂದ ಒಂದು ಗಂಟೆಗೆ ಊಟ ಮಾಡಿ ಮಲಗುತ್ತೇನೆ, ಒಂದು ಮೂರು ಗಂಟೆವರೆಗೆ. ಮೂರು ಗಂಟೆವರೆಗೆ ಅದ್ ಮಲಗಿ ಎದ್ದು ಪುನಃ ನಾನು ಕಾಫಿ ಕುಡಿದು ಏನಾದ್ರು ಮಾಡಿ ತಿಂಡಿ ತಿಂದು ಪುನಃ ಹೋದ್ರೆ ನಾನು ಸಾಯಂಕಾಲವೇ ಬರುವುದು. ಆರು ಗಂಟೆಗೆ ಬಂದ್ಮೇಲೆ ಪುನಃ ನಾವು ಸ್ನಾನ ಮಾಡಿ ರಾತ್ರಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಐದು ಆರು ಹೇಳ್ತೇನೆ ನಾನು ದೇವರಲ್ಲಿ ಪ್ರಾರ್ಥನೆಗೆ. ಅದನ್ನು ಮಾಡ್ಬಿಟ್ಟು ಏಳು ಗಂಟೆಗೆ ರೇಡಿಯೋ ಹಿಡಿತೇನೆ. ಸ್ನಾನ ಆದ್ಮೇಲೆ ಪ್ರಾರ್ಥನೆ ಆದ್ಮೇಲೆ ಎಂಟು ಎಂಟೂವರೆ ಗಂಟೆವರೆಗೆ ರೇಡಿಯೋ ಕೇಳ್ತೇನೆ. ರೇಡಿಯೋ ಕೇಳ್ಬಿಟ್ಟು ಊಟ ಮಾಡಿ ಮತ್ತಲ್ಲಿಂದ ಟಿವಿ ನೋಡಿ ಸ್ವಲ್ಪ ಮಲಗ್ತೇನೆ. ಇದು ನನ್ನ ದಿನಚರಿ. ಇದು ನಡೀಲೇಬೇಕು, ನಾನು ಮಾಡುವುದು ಮಾಡಿ ಮಾಡ್ತೇನೆ. ಅದನ್ನು ಯಾವ ರೀತಿ ಅಳಿಯುವುದಿಲ್ಲ, ನಂಬಿಕೆ ಇದೆ. ನಂಬಿಕೆ ಇದು ನೋಡಿ ಅದು ಹೇಳ್ತೇನೆ, ನಂಬಿಕೆಯ ನುಡ್ಪ ಸಿರಿಗಳು ಸಿರಿದಕ್ಕು ಅಂತೇಳಿ ನಮಗೊಂದು ಹಳಗನ್ನಡದಲ್ಲಿ ಒಂದು ಇದ್ದಿತ್ತು. ಇದಕ್ಕೆ ನಂಬಿಕೆ ಅಂತ ಹೇಳಿದ್ರೆ ಅದೇ ದೇವರು. ಈಗ ನಮ್ಮ ಆತ್ಮಶಕ್ತಿ ಮಾತ್ರ ಅದು ಕಣ್ಣಿಗೆ ಕಾಣೋದಿಲ್ಲ. ಹೇಳ್ತಾರೆ ದೇವರಿಗೆ ರೂಪ ಇದೆ ಅದು ಇದೆ ಅಂತೇಳಿ, ನಾನು ನಂಬುದಿಲ್ಲ. ಪ್ರಕೃತಿಯ ದೇವರು, ಪಂಚಭೂತ ಶಕ್ತಿಗಳೇ ನಮಗೆ ದೇವರು ಅಲ್ವಾ? ನಿಜ. ಈಗ ಸೂರ್ಯ ಉದಯಿಸಿದ್ರೆ ಯಾವ್ದು ನಡೆಯುವುದಿಲ್ಲ, ಗಾಳಿ ಸಿಕ್ಕದಿದ್ರೆ ನಡೆಯುವುದಿಲ್ಲ, ನೀರಿಲ್ಲದಿದ್ರೆ ಆಗುದಿಲ್ಲ, ಬೆಂಕಿ ಇಲ್ಲದಿದ್ರೆ ಆಗುದಿಲ್ಲ. ನಿಜ. ಇದೆಲ್ಲ ಇದ್ರೆ ಇದೇ ಶಕ್ತಿ ನಮ್ಗೆ, ಹೋಮ್ ಶಕ್ತಿ. ಜೀವನದಲ್ಲಿ ನಾವು ಹೇಳ್ತೇವೆ, ನಾವು ಸ್ವತಂತ್ರ ಸಿಕ್ಕಿ 70 ವರ್ಷ ಆದ್ರೂ ಸಹ ಇನ್ನೂ ನಾವು ಮುಂದುವರಿಯಲಿಲ್ಲ. ಏನ್ ಮಾಡುದು ಇದು, ಅದನ್ನು ಹೇಳಿದ್ರೆ ಪ್ರಯೋಜನ ಇಲ್ಲ ನಮ್ಗೆ. ರೇಡಿಯೋ ಎಷ್ಟು ವರ್ಷಗಳಿಂದ ಕೇಳ್ತಾ ಇದೀರಿ? ರೇಡಿಯೋ 35 ವರ್ಷದಿಂದ ಕೇಳ್ತಾ ಇದ್ದೇನೆ. 35-40 ವರ್ಷ ಇರಬಹುದು. ನಾನು ರೇಡಿಯೋ ಇರುವುದಿಲ್ಲ, ಇದು 4-5-6 ರೇಡಿಯೋ ಆಯ್ತು ನಮ್ಗೆ. ನಾವು ಜೀವನದಲ್ಲಿ ಒಳ್ಳೆ ರೇಡಿಯೋ ಅಂತ ಹೇಳಿದ್ರೆ ಸಿಕ್ಕುದಿಲ್ಲ ಅಲ್ಲ, ಎಲ್ಲ ಫುಲ್ ಆಗ್ತದೆ. ಮೊದಲು ರೇಡಿಯೋ ಇತ್ತು, ಬಹಳ ಚೆನ್ನಾಗಿ ಕೇಳ್ತಾ ಇತ್ತು. ಅದು ಕೇಳ್ತಾ ಇರ್ತೇನೆ ಪ್ರತಿ ದಿವಸ. ನಾನು 7 ಗಂಟೆ ಮೇಲೆ ರೇಡಿಯೋ ಆನ್ ಮಾಡ್ತೇನೆ, ಮಲ್ಕೊಂಡು ಆನ್ ಮಾಡ್ಕೊಂಡು ನಾನು ಕೇಳ್ತಾ ಇದ್ದು. ಮತ್ತೆ ಊಟಕ್ಕೆ ಬರುವಾಗ ನಾನು ಬರ್ಬೇಕಷ್ಟೇ. ನಾವು ಕೃಷಿಯ ವಿಚಾರ ಮಾತಾಡುವಾಗ ತುಂಬಾ ನನಗೆ ಸಂತೋಷ ಆಗ್ತದೆ. ಅಂದ್ರೆ ಆ ಯಂಗ್ಸರು ಮಾಡುವುದು ಕೆಲಸ. ಹೌದು. ಈಗ ನೋಡಿ, ಅದು ನಿಮ್ದು ಮಹಿಳೆಯರ ಒಂದು ಕಾರ್ಯಕ್ರಮ ಇದೆ. ಹೌದು. ಮತ್ತೆ ನಿಮ್ಮೊಂದು ಹಾಡು ತುಂಬಾ ಖುಷಿ ನಮ್ಗೆ. ಕೋಟಿ ವಿದ್ಯೆಗಳಿಗಿಂತ ಕೃಷಿ ವಿದ್ಯೆ ಮೇಲೂ ಅಂತೇಳಿ, ಬಹಳ ಬಹಳ ಖುಷಿ. ಅದು ಅರ್ಥಪೂರ್ಣವಾದಂತ ಒಂದು ಇದು, ಅದಕ್ಕೆ ಮೀತ ವಿದ್ಯೆ ಇಲ್ಲ ಅಂದ್ರೆ ಕೃಷಿಯಲ್ಲಿ ಮಾಡುವಂತ ಇದು ಕರೆಕ್ಟ್. ಕೆಳಗರೆ ತಿಮ್ಮಯ್ಯನವರು ಬಹಳ ಚೆನ್ನಾಗಿ ಮಾತನಾಡಿದ್ದನ್ನ ಇಲ್ಲಿವರೆಗೆ ಆಲಿಸಿಕೊಂಡ್ರೆ, ಅವರನ್ನ ಸಂಪರ್ಕ ಮಾಡಿ ನಾವು ಮಾತನಾಡುವಾಗ ಅತಿಯಾದ ಮಳೆ ಮತ್ತು ಸಂಪರ್ಕದ ಕೊರತೆಯಿಂದ ಹೆಚ್ಚಿನ ವಿಚಾರಗಳನ್ನ ತೆಗೆದುಕೊಳ್ಳಿಕ್ಕೆ ಆಗಲಿಲ್ಲ. ಆದರೂ ನಮಗೆಲ್ಲ ಅವರ ಸಿಹಿ ಮಾತುಗಳು ಇಷ್ಟವಾಗಿದ್ದಾವೆ, ಜೀವನದಲ್ಲಿ ಪರಿಪಾಲನೆಗೆ ಯೋಗ್ಯವಾಗಿದ್ದಾವೆ ಅಲ್ವಾ ಶ್ರೋತೃಗಳೇ? ವಿರಾಜಪೇಟೆ ತಾಲೂಕು ಬಿರುನಾಣಿ ಗ್ರಾಮದ ಕಳಕಂಡ ತಿಮ್ಮಯ್ಯ ಅವರ ಅನುಭವಗಳು ಜೀವನದ ಹಾದಿಯನ್ನ ಅಲಿಸಿಕೊಂಡ್ರಿ. 87 ವರ್ಷ ವಯಸ್ಸಿನಲ್ಲೂ ಉತ್ಸುಕತೆ ಇದೆ, ಹುರುಪಿದೆ. ಸಂಪರ್ಕಕ್ಕೆ ಸಂಖ್ಯೆ ಹೀಗಿದೆ: 9482631942. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಇದುವರೆಗೆ ಕಾರ್ಯಕ್ರಮ ಆರಂಭ, ಆಹಾರ ಆರೋಗ್ಯ ಕೇಳಿದಿರಿ. ಕೊಡಗು ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಮತ್ತು ಭತ್ತಕ್ಕೆ ವಿಮೆ ಸೌಲಭ್ಯ ಇದೆ. ಈ ಕುರಿತಂತೆ ಕೃಷಿ ಇಲಾಖೆ ಈಗಾಗಲೇ ರೈತರಿಗೆ ವಿಚಾರಗಳನ್ನು ತಿಳಿಸಿದೆ ಅಲ್ವಾ ರೈತ ಬಾಂಧವರೇ? ಈ ತಿಂಗಳ 31ನೇ ತಾರೀಕು ಮಳೆಯಾಶ್ರಿತ ಮುಸುಕಿನ ಜೋಳ ಮತ್ತು 16ನೇ ತಾರೀಕು ಮುಂದಿನ ತಿಂಗಳು ಇದರ ಒಳಗೆ ಭತ್ತದ ಬೆಳೆಗೆ ವಿಮೆಯನ್ನು ಕಟ್ಟಬೇಕಾಗ್ತದೆ. ವಿಮಾ ಕಂತು ಪ್ರತಿ ಹೆಕ್ಟೇರ್ ಭತ್ತಕ್ಕೆ ನೀರಾವರಿ ಪ್ರದೇಶದಲ್ಲಿ ಬೆಳೆದಿರುವ ಬೆಳೆಗೆ 688 ರೂಪಾಯಿ ಇದೆ, ಮಳೆಯಾಶ್ರಿತ ಭತ್ತದ ಬೆಳೆಗೆ 440 ರೂಪಾಯಿ ಇದೆ. ಮುಸುಕಿನ ಜೋಳಕ್ಕೆ 400 ರೂಪಾಯಿ ಒಂದು ಹೆಕ್ಟೇರ್ಗೆ ಕಟ್ಟಬೇಕಾಗ್ತದೆ. ಗಮನಿಸಿ, ವಿಮಾ ಮೊತ್ತ ಒಂದೊಂದು ಬೆಳೆಗೆ ಎಷ್ಟೆಷ್ಟಿದೆ ಅಂತ ಅನ್ನೋದನ್ನು ಆಲಿಸಿಕೊಳ್ಬಹುದು. ಪ್ರತಿ ಹೆಕ್ಟೇರ್ ಭತ್ತಕ್ಕೆ ನೀರಾವರಿ ಪ್ರದೇಶದಲ್ಲಿ ಬೆಳೆದಿರುವ ಸಂದರ್ಭದಲ್ಲಿ 86,000 ರೂಪಾಯಿ ವಿಮೆ ಸಿಗುತ್ತೆ. ಮಳೆಯಾಶ್ರಿತ ಭತ್ತಕ್ಕೆ 55,000 ರೂಪಾಯಿ, ಮುಸುಕಿನ ಜೋಳಕ್ಕೆ 50,000 ರೂಪಾಯಿ ಒಂದು ಹೆಕ್ಟೇರ್ಗೆ. ವಿಮಾ ಕಂತನ್ನು ಆಲಿಸಿಕೊಂಡ್ರಲ್ವಾ? ನೀರಾವರಿ ಭತ್ತಕ್ಕೆ 688 ರೂಪಾಯಿ, ಮಳೆಯಾಶ್ರಿತ ಭತ್ತಕ್ಕೆ 440 ರೂಪಾಯಿ, ಮುಸುಕಿನ ಜೋಳಕ್ಕೆ 400 ರೂಪಾಯಿ. ರೈತ ಬಾಂಧವರೇ, ವಿಮಾ ಕಂತನ್ನು ಕಟ್ಟಲಿಕ್ಕೆ 31ನೇ ತಾರೀಕು ಈ ತಿಂಗಳು ಕೊನೆ ದಿನಾಂಕವಾಗಿದೆ. ಮಳೆಯಾಶ್ರಿತ ಮುಸುಕಿನ ಜೋಳಕ್ಕೆ ಭತ್ತದ ಬೆಳೆಗಾದರೆ 16/8/21 ಒಳಗೆ ವಿಮಾ ಹಣವನ್ನು ಕಟ್ಟಬೇಕು. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಹಣವನ್ನು ಕಟ್ಟಬಹುದು. ಆಯಾ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಇಲ್ಲವೇ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಈ ಕುರಿತಂತೆ ವಿಚಾರಗಳನ್ನು ನೀವು ಪಡ್ಕೊಳ್ಬಹುದು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ಕೃಷಿ ನಿರತ ಮಹಿಳೆಯರನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಾದಾರಿ. ಇದರಲ್ಲಿ ಸೋಮವಾರಪೇಟೆ ತಾಲೂಕು ಕಾನಬೈಲು ಗ್ರಾಮದ ಚೀಕಂಡ ಕಲ್ಪನಾ ಅವರೊಡನೆ ಮಾತುಕತೆ, ಬಳಿಕ ಕೃಷಿ ಮಾಹಿತಿಯನ್ನು ಕೇಳಲಿದ್ದೀರಿ. ಇಲ್ಲಿಗೆ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಚೊಂಪೆ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜೊಂಪೆ ಓದ್ತಾ ಇರೋ ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ನಮ್ಮ ನೆರೆ ರಾಜ್ಯ ಆಗಿರುವ ಕೇರಳದಲ್ಲಿ COVID-19 ಮೂರನೇ ಅಲೆ ಈಗಾಗಲೇ ಸುರಾಗಿದ್ದು, ಇದಕ್ಕೆ ಸಂಬಂಧಪಟ್ಟಂಗೆ ತಾಲೂಕಿನ ಗಡಿಭಾಗ ಆಗಿರುವ ಕರಿಕೆ ಚೆಕ್ಪೋಸ್ಟ್ಗೆ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲವು ಭೇಟಿ ಕೊಟ್ಟು ಇಂದು ಪರಿಶೀಲನೆ ಮಾಡಿತು. ಕೇರಳ ರಾಜ್ಯದಲ್ಲಿ ಮೂರನೇ ಅಲೆ ಸುರಾಗಿರುವುದರಿಂದ ನಾವು ಆದಷ್ಟು ಮುನ್ನೆಚ್ಚರಿಕೆ ಕ್ರಮ ವಹಿಸೋಕು, ಸರ್ಕಾರದ ನಿರ್ದೇಶನ ಚಾಚು ತಪ್ಪದೆ ಪಾಲಿಸೋಕುತ್ತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು, ಮತ್ತೆ ಭಾಗಮಂಡಲ ಹೋಬಳಿ ನಾಡ ಕಚೇರಿಗೆ, ಭಾಗಮಂಡಲ ಜೇನು ಕೃಷಿ ತರಬೇತಿ ಕೇಂದ್ರಕ್ಕೆ, ಬಗಂಡೇಶ್ವರ ತೋಟಗಾರಿಕೆ ಉತ್ಪಾದಕರ ಸಂಘಕ್ಕೆ ಭೇಟಿ ಕೊಟ್ಟು ಮಾತಾಡಿ ಸಾರ್ವಜನಿಕರಿಗೆ ಸ್ಪಂದಿಸುವ ನಿಟ್ಟಲ್ಲಿ ಸಿಬ್ಬಂದಿಗ ಕೆಲಸ ಮಾಡೋಕೂತ ನಿರ್ದೇಶನ ನೀಡಿದ್ರು. ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ವಿಶ್ವ ಹಿರಿಯ ನಾಗರಿಕ ದಿನಾಚರಣೆ ಸಂಬಂಧ ಹಿರಿಯ ನಾಗರಿಕರ ಕ್ಷೇತ್ರದಲ್ಲಿ ಒಳ್ಳೆ ಸೇವೆ ಮಾಡಿದ ಹಿರಿಯ ನಾಗರಿಕರಿಗೆ, ಹಾಗೆ ಹಿರಿಯ ನಾಗರಿಕರ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಒಂದು ಸಂಸ್ಥೆಗೆ ರಾಜ್ಯ ಪ್ರಶಸ್ತಿ ಕೊಡುಗೆ ಅರ್ಜಿ ಕರೆದಳು. ಬರುವ ಅಕ್ಟೋಬರ್ 1ರಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆನ ರಾಜ್ಯ ಮಟ್ಟದಲ್ಲಿ ಆಚರಿಸುವ ಸಂದರ್ಭದಲ್ಲಿ ಬ್ಯಾರೆ ಬೇರೆ ಕ್ಷೇತ್ರಗಳಲ್ಲಿ ಸೇವೆ ಮಾಡಿದ ಹಿರಿಯ ನಾಗರಿಕರಿಗೆ 6 ವೈಯಕ್ತಿಕ ಇನಾಮು, ಹಂಗೆ ಹಿರಿಯ ನಾಗರಿಕರ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಿದ ಒಂದು ಸಂಸ್ಥೆಗೆ ಸೇರಿ ಒಟ್ಟು 7 ಇನಾಮಗಳನ್ನ ಕೊಟ್ಟವೆ. ಕುಸಿ ಇರುವ ಸಾಧನೆ ಮಾಡಿದ ಹಿರಿಯ ನಾಗರಿಕರು ಅರ್ಜಿ ಹಾಕಕ್ಕ ತುಂಬಿಸಿದ ಅರ್ಜಿನ ಜಿಲ್ಲಾ ವಿಕಲಚೇತನರ ಮತ್ತೆ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮಡಿಕೇರಿ ಇಲ್ಲಿ ಕೊಡಕ್ಕ. ಕುಶಲನಗರ ಹತ್ರದ ದುಬಾರಿಲಿ ಕಳೆದ 2 ವಾರಗಳಿಂದ ಸುರಾಗಿದ್ದ ರಾಫ್ಟಿಂಗ್ ಸಾಹಸ ಕ್ರೀಡೆನ ಸರ್ಕಾರ ನಿಲ್ಲಿಸಿಕೆ ಅನುಮತಿ ಕೊಟ್ಟಿದ್ದು, ಕೋವಿಡ್ ನಿಯಮಾನುಸಾರ ನೀರ್ಲಿ ಆಡಿಕೆ ಅವಕಾಶ ಇಲ್ಲದ ಕಾರಣ ಪ್ರವಾಸೋದ್ಯಮ ಇಲಾಖೆನ ಆದೇಶದಂಗೆ ರಾಫ್ಟಿಂಗ್ ಸಾಹಸ ಕ್ರೀಡೆನ ನಿಲ್ಲಿಸಿದಳು. ಕೋವಿಡ್ 19 ಲಸಿಕೆ ಅಭಿಯಾನ ನಾಳೆ ಹೊತ್ತಾರೆ 10 ಗಂಟೆಯಿಂದ ಜಿಲ್ಲೆನ ಬ್ಯಾರೆ ಬ್ಯಾರೆ ಲಸಿಕಾ ಕೇಂದ್ರಗಳಲ್ಲಿ ನಡೆದಿದೆ. ಹಂಗೆ ಆರೋಗ್ಯ ಸಂಸ್ಥೆಯಲ್ಲಿ ಸಿಗುವ ಕೋವಿಶೀಲ್ಡ್ ಲಸಿಕೆನ 2ನೇ ಬಾರಿಗೆ ಬಾಕಿ ಇರುವ ಫಲಾನುಭವಿಗಳಿಗೆ 80%, ಹಂಗೆ 18 ವರ್ಷ ಮೇಲ್ಪಟ್ಟ ಕಾಲೇಜು ವಿದ್ಯಾರ್ಥಿಗಳಿಗೆ ಸುರುನ ಬಾರಿಗೆ 20% ನೀಡಿಕೆ ತಿಳಿಸೇಳೋತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಕೆ ಮೋಹನವು ತಿಳಿಸೇಳು. ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯಕ್ಕೆ 6ನೇ ಕ್ಲಾಸಿಗೆ ಸೇರಿಕೆ ಬರುವ ತಿಂಗಳ 11ರಂದು ಜಿಲ್ಲೆನ 6 ಕೇಂದ್ರಗಳಲ್ಲಿ ಆಯ್ಕೆ ಪರೀಕ್ಷೆ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟ ಪ್ರವೇಶ ಪತ್ರನ ಜಾಲತಾಣದ ಪಡ್ಕೊಳ್ಳಕತ್ತ ನವೋದಯ ವಿದ್ಯಾಲಯದ ಪ್ರಾಂಶುಪಾಲರು ಪ್ರಕಟಣೆಯಲ್ಲಿ ತಿಳಿಸೇಳು. ಸರ್ಕಾರಿ ಬಾಲಮಂದಿರಗಳಲ್ಲಿ ಪಾಲನೆ ಪೋಷಣೆಗೆ ಅಗತ್ಯ ಇರುವ ಮಕ್ಕಳಿಗೆ ತಾತ್ಕಾಲಿಕವಾಗಿ ಕುಟುಂಬ ವ್ಯವಸ್ಥೆ ಕೊಟ್ಟು ಪೋಷಣೆ ಮಾಡಿಕೆ ಆಸಕ್ತಿ ಇರುವ ಪೋಷಕರಿಂದ ಪೋಷಕತ್ವ ಯೋಜನೆಯಡಿಯಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಕಡೆಯಿಂದ ಅರ್ಜಿನ ಕರೆದಳು. ಹೆಚ್ಚಿನ ಮಾಹಿತಿ ಬೇಕಾದರೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಓಂಕಾರೇಶ್ವರ ದೇವಸ್ಥಾನ ರಸ್ತೆ ಮಡಿಕೇರಿ ಇಲ್ಲಿ ಪಡ್ಕೊಳ್ಳಕ. ಕೊಡಗು ಜಿಲ್ಲೆಯಲ್ಲಿ ಇಂದು ಒಟ್ಟು 54 ಹೊಸ ಕೊರೋನಾ ಸೋಂಕಿತರು ಕಂಡುಬಂದಳು. ಮಡಿಕೇರಿ ತಾಲೂಕಲ್ಲಿ 19, ವಿರಾಜಪೇಟೆ ತಾಲೂಕಲ್ಲಿ 21, ಸೋಮರಪೇಟೆ ತಾಲೂಕಲ್ಲಿ 14 ಕೊರೋನಾ ಪ್ರಕರಣಗ. ಜಿಲ್ಲೆಯಲ್ಲಿ ಇಲ್ಲಿ ಮುಟ್ಟ 31,551 ಪ್ರಕರಣಗಳಾಗಿದ್ದು ಕಳೆದ 24 ಗಂಟೆಯಲ್ಲಿ 14 ಜನ ಹುಷಾರಾಗಳು, ಕಳೆದ 24 ಗಂಟೆಯಲ್ಲಿ ಒಬ್ಬ ತೀರಿ ಹೋಗಳು. ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 82 ಆಗಿಟ್ಟುತ್ತ ಜಿಲ್ಲಾಧಿಕಾರಿ ಪ್ರಕಟಣೆಯಲ್ಲಿ ತಿಳಿಸಿದಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಕಡೆಯಿಂದ ಹೆಸರುಪಟ್ಟ ಕಲಾವಿದ ರಂಗ ನಿರ್ದೇಶಕ ಮೋಹನ್ ಸೋನಾ ಅವರ ಸಾಕ್ಷ್ಯಚಿತ್ರ ಬಿಡುಗಡೆ ಜಂಬರ ನಾಡ್ದ ತಾರೀಕು 31ರಂದು ಹಿಂಬತ್ತು 4 ಗಂಟೆಗೆ ಸುಳ್ಯದ ಕೆವಿಜಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಆಡಿಟೋರಿಯಂಲಿ ನಡೆದಿದೆ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಡಿಲಿ ಕೆಲಸ ಮಾಡುತ್ತಿರುವ ಮೊರಾಜಿ ದೇಸಾಯಿ, ಅಟಲ್ ಬಿಹಾರಿ ವಾಜಪೇಯಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಏಕಲವ್ಯ ವಸತಿ ಸ್ಕೂಲ್ಗಳಲ್ಲಿ 2021-22 ಸಾಲಿನ 6ನೇ ತರಗತಿ ಪ್ರವೇಶಕ್ಕೆ ಆನ್ಲೈನ್ ಅರ್ಜಿ ಕರೆದಳು. ಅರ್ಜಿ ಕೊಡಿಕೆ ಬರುವ ತಿಂಗಳ 10 ಆಖೇರಿ ದಿನ ಆಗಿದ್ದು ಬರುವ ಸೆಪ್ಟೆಂಬರ್ 16ರಂದು ಪರೀಕ್ಷೆ ನಡೆದದೇತ ಪ್ರಕಟಣೆಯಲ್ಲಿ ತಿಳಿಸಳು. ಕೊಡಗು ರೈಡರ್ಸ್ ಕ್ಲಬ್ನ ಮುಂದಾಳತ್ವಲ್ಲಿ ನಲ್ಲೂರು ಗ್ರಾಮಸ್ಥರು ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ಕೊಡಗು ಶಾಖೆನ ಸಹಕಾರದೊಟ್ಟಿಗೆ ನಲ್ಲೂರು ದೇವರ ಕಾಡ್ಲಿ ಗಿಡ ನೆಡುವ ಜಂಬರ ಆಯೋಜನೆ ಮಾಡಲಾಗಿದ್ದು ಇದೇ 31ರಂದು ಈ ಜಂಬರನ ಶಾಸಕರಾದ ಕೆಜಿ ಬೊಪ್ಪಯ್ಯ ಉದ್ಘಾಟನೆ ಮಾಡುವೆ. ಇಲ್ಲಿಗೆ ಸುದ್ದಿ ಚೊಂಪೆ ಮುಕ್ತ. ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಶ್ರೀ ಮಹಾಲಿಂಗೇಶ್ವರ ಮಿಷನ್ ಸೇಲ್ಸ್ ಅಂಡ್ ಸರ್ವಿಸ್, ಹಳೆ ತಾಲೂಕು ನಾಪೋಕ್ಲು. ಇಲ್ಲಿ ಜನರೇಟರ್, ವುಡ್ ಕಟರ್, ಬ್ರಷ್ ಕಟರ್ ಸೇರಿದಂತೆ ಎಲ್ಲಾ ರೀತಿಯ ಕೃಷಿ ಯಂತ್ರೋಪಕರಣಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಸರ್ವಿಸ್ ಕೂಡ ಮಾಡಲಾಗುವುದು. ಸಂಪರ್ಕಿಸಿ ಚೆಲುವರಾಜ್, ಮೊಬೈಲ್ 733-815-1413. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919.

ಭಾಗಮಂಡಲ ಹೋಬಳಿ ನಾಡ ಕಚೇರಿಗೆ ಖುದ್ದು ಪೂನ ಜಿಲ್ಲಾಧಿಕಾರಿ ಸಾರ್ವಜನಿಕಂಕು ಏದೇ ತೊಂದರೆ ಮಾಡುತ್ತೆ ಅಂಗಡ ಅವಶ್ಯಕತೆ ಕೆಲಸತನ ಆಪಚಿಕ ಬಿರಿಯ ಮಾಡಿಕೊಡ್ಕೊಂಡು ಒಂದು ನಿರ್ದೇಶನ ಕೊಡ್ತದೆ. ಜಿಲ್ಲಾಧಿಕಾರಿಯರ ಕೂಡ ತಾಲೂಕು ತಹಶೀಲ್ದಾರ್ ಮಹೇಶ್, ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕ ಶಶಿಧರ್ ಕೂಡನಕ್ಕೆ ಕಂದಾಯ ನಿರೀಕ್ಷಕಂಗ ಹಾಜರಿಂಜತೆ. ಲೋಕಅದಾಲತ್ ಮೂಲಕ ಸೌಹಾರ್ದತವಾಯಿತು ವಿವಾದತನ ಇತ್ಯರ್ಥ ಮಾಡಲು ಒಂದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿ ಎನ್ ಸುಬ್ರಹ್ಮಣ್ಯ ಅಭಿಪ್ರಾಯ ಪರಿಣಿತೆ. ವಿರಾಜಪೇಟೆ ನಗರತ್ರ ನ್ಯಾಯಾಲಯ ಸಭಾಬಾಡಿಲ್ ಮೆಗಾ ಲೋಕ ಅದಾಲತ್ರ ಪೂರ್ವಭಾವಿ ಸಭೆಯಲ್ಲಿ ತಕ್ಕ ಪರಂದಾವು ವಿವಾದತನ ಸೌಹಾರ್ದ ರೀತಿಯಲ್ಲಿ ಇತ್ಯರ್ಥ ಮಾಡುವಕ್ಕೆ ಅಭಿಯೋಜಕಂಗ ಅಧಿಕಾರಿಯ ಪಿಂಜ ವಕೀಲಂಗಡ ಸಹಕಾರ ಮುಖ್ಯ ಅಂದಣಿಸಿ. ಈ ನೇರತ್ತು ಜಿಲ್ಲೆಯ ನ್ಯಾಯಾಧೀಶಂಗ ಕೂಡ ನನಗೆ